7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವಗಳು ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲುವಿ ಗ್ರಾಮದ ಮಾಬು ಸುಬಾನ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ರೈತ ಬಾಂಧವರೇ, ಈಗ ಕೇಳಿ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲುವಿ ಗ್ರಾಮದ ರೈತರಾದ ಮಾಬು ಸಾಬ್ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರಾಗಿರ್ತಕ್ಕಂತಹ ಮಾಬು ಸಾಬ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇವ್ರದ್ದು ಚಿಕ್ಕ ಭೂಮಿ, ಅಂದರೆ ಒಂದು 2 ಎಕರೆ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಜೊತೆಗೆ ಭತ್ತ, ಮೆಕ್ಕೆಜೋಳ, ಊಟಕ್ಕೆ ಬೇಕಾಗಿರ್ತಕ್ಕಂಥ ಬಿಳಿಜೋಳ, ಈ ಥರದ ಬೆಳೆಗಳನ್ನು ಮಾಡುತ್ತಾ ಮಾಡ್ತಾ ಹೈನುಗಾರಿಕೆಯನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರ ಈ ಕೃಷಿಯ ಅನುಭವ ಹೇಗಿದೆ ಇವತ್ತು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಾಬು ಸಾಬ್ ಅವರೇ. ನಮಸ್ಕಾರ ಸರ್. ಮಾಬು ಸಾಬ್ ಅವರೇ, ಮೂಲತಃ ನೀವು ಈ ಮಾಲ್ವಿ ಗ್ರಾಮದವರ ಅಥವಾ ಹೇಗೆ? ಇಲ್ಲ ಸರ್, ನಮ್ಮ ತಂದೆಯವ್ರ ಕಾಲದಾಗಿದ್ದ, ನಾವು ಬಂದಿದ್ದು ಇಲ್ಲಿಗೆ. ಇಲ್ಲಿಗೆ ಬಂದಿದ್ದೀರ? ಎಷ್ಟು ವರ್ಷಗಳ ಹಿಂದೆ? 40 ವರ್ಷ. ಹಾ ಹಾ. ಮೊದಲು ಎಲ್ಲಿ ಇದ್ರಿ ಅಂತ? ಇಲ್ಲಿ ಕೊಟ್ಟೂರ್ ಹತ್ರ ಒಂದು ಸಂಗಮೇಶ್ವರ ಅಂತ ಹೇಳಿ. ಹಾ ಹಾ. ಅಲ್ಲಿದ್ವಿ ನಾವು. ಅವಾಗೆಲ್ಲ ನಮ್ಮ ಅಪ್ಪರದು ನಮಗೆಲ್ಲ ಬಹಳ ಬರ್ತನ್ ಬಾಳ್ವಿ. ಅವರು ಈ ಊರಲ್ಲಿ ಮಳೆ ಬೆಳೆ ಆಗ್ಲಿಲ್ಲ ಕಾರಣಕ್ಕ ಅವರು ಈ ಗುಳೆ ಹೋಗ್ತಾರಲ್ಲ ಫ್ಯಾಮಿಲಿ ಹಂಗ್ ಬಂದಿರೋರು, ಹಂಗ ನಮ್ ತಂದೆ ತಾಯಿ ಮಕ್ಳನ್ನ ಕರ್ಕೊಂಡು ಗುಳೆ ಹೋಗಿ ಬಂದ್ರಲ್ಲ, ಹಿಂಗ ಊರು ಬೇಡ ಅಂತ ಹೇಳಿ ಬೇರೆ ಕಡೆಗೆ ದುಡ್ಕಂತೀನಂತೆ. ನೀವು ಅವ್ರು ಹುಟ್ಟಿದ್ರ ಅವ್ರು ಬಂದಾಗ, ಅಥವಾ ಇಲ್ಲಿ ಬಂದ್ಮೇಲೆ ಹುಟ್ಟಿದ್ರೆ? ಒಂದ್ ವರ್ಷ ತಾನೆ. ನಿಮ್ಗೆ ನೆನಪಿದೆಯಾ? ಏನು ನೆನಪಿಲ್ಲ ಸರ್ ನನಗೆ. ಆಮೇಲೆ ಅಲ್ಲಿಗೆ ಅವಾಗ ಅವಾಗ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ, ಒಂದು 5 ವರ್ಷ 10 ವರ್ಷ ಆಗಿದ್ದೆ. ಅವ್ರದ್ದು ನಮ್ದೆಲ್ಲ ಹಿರಿಯರದ ಆಸ್ತಿ ಇತ್ತು, ಸ್ವಲ್ಪ ಜಮೀನು, ಆಮೇಲೆ ಸ್ವಲ್ಪ ವ್ಯವಸಾಯನೂ ಇತ್ತು. ಅದೇ ಜಾಸ್ತಿ ನಮ್ಗೆ ಅವ್ರಿಗೆ ನಮ್ಗೆ ಒಡನಾಟ ಇದ್ದಲ್ಲ, ನಾವು ಕಡೆಗೆ ಬಂದು ಇಲ್ಲೇ ಸೆಟ್ಲ್ ಆಗಿ. ಹೇಳಿ, ಈಗ ನಿಮ್ಮ ತಂದೆಯವರ ಕಾಲಘಟ್ಟದಲ್ಲಿ ಇಲ್ಲಿಗೆ ಬಂದ ಮೇಲೆ ಕೃಷಿಯನ್ನೇ ವೃತ್ತಿಯನ್ನಾಗಿ ಹಾಸ್ಕೊಂಡ್ರ ಅಥವಾ ಕೂಲಿ ಕಾರ್ಮಿಕರಾಗಿ ಕೆಲಸ ಜೀವನ ಶುರು ಮಾಡಿಕೊಂಡ್ರೆ ಹೇಗೆ? ಮೊದಲು ಕೂಲಿ ಕಾರ್ಮಿಕರಾಗಿ ಕೆಲಸ, ಅದರಲ್ಲೇ ಸ್ವಲ್ಪ ದುಡ್ಕೊಂಡು ಸ್ವಲ್ಪ ಅಲ್ಪ ಹಣ ಹಿಂದೆ ಇಟ್ಕೊಂಡು ಆಮೇಲೆ ಸ್ವಲ್ಪ ದನಗಳು ಮಾಡಿಕೊಂಡ್ವಿ. ಅದರಂತ ಹೈನುಗಾರಿಕೆ ಸ್ಟಾರ್ಟ್ ಆಗ್ತದೆ. ಹೈನುಗಾರಿಕೆ ಮಾಡಿಕೊಂತಾನೆ ಮತ್ತೊಂದು 2 ಎಕರೆ ಭೂಮಿ ತಗೊಂಡ್ವಿ. ಆ 2 ಎಕರೆ ಭೂಮಿಯಿಂದ ಅಲ್ಲೇ ಸ್ವಲ್ಪ ಬೋರ್ ಮಾಡ್ಕೊಂಡಿದ್ದೀವಿ. ಹಂಗ ಭತ್ತ ಬೆಳ್ಕಂತ, ಮಳೆ ಹೆಚ್ಚಾದ್ರೆ ಭತ್ತ ಬೆಳಿತೀವಿ ಸರ್, ಮಳೆ ಕಮ್ಮಿ ಆದ್ರೆ ಮೆಕ್ಕೆಜೋಳ, ಉಣ್ಣಜೋಳ ಈ ತರ ಎಲ್ಲ ಬೆಳೆ ಬೆಳಿತೀವಿ. ಅಂದ್ರೆ ಕೃಷಿಯನ್ನ ನಿಮ್ಮ ತಂದೆಯವರ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ರ ಅವಾಗೆಲ್ಲ, ಅವರೇ ಹೆಚ್ಚು ಕೃಷಿಯಲ್ಲಿ ತೊಡ್ಕೊಂಡಿದ್ರ? ಇಲ್ಲ, ಅವ್ರು ಕಮ್ಮಿ ಇತ್ತು. ಸ್ವಲ್ಪ ಜಾಸ್ತಿ ಆಸಕ್ತಿ ಅಂದ್ರೆ ನನಗೆ ಸರ್. ನೀವು ಹಿರಿ ಮಗನ ಅಥವಾ ಹೇಗೆ? ಒಬ್ಬನೇ ಮಗ ನಾನು. ಒಬ್ಬರೇ ಮಗ ಸರ್. ಈಗ ನೀವು ವಿದ್ಯಾಭ್ಯಾಸ ಮಾಡಿದ್ರೆ? ಈಗ ಇಲ್ಲ, ವಿದ್ಯಾಭ್ಯಾಸ ಮಾಡಿಲ್ಲ ಸರ್. ಏನು ಶಾಲೆಗೆ ಹೋಗ್ಲಿಲ್ವಾ? 2ನೇ ಕ್ಲಾಸ್ ಓದಿದ್ದೀನಿ, ಹೆಸರಕ್ಷರ ಬರೆಯಕ್ ಬರುತ್ತೆ. ಸೊ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಬಂದ್ರಿ. ಯಾವ ವಯಸ್ಸಿಗೆ ನೀವು ಭೂಮಿ ಮಾಡ್ಲಿಕ್ಕೆ ಶುರು ಮಾಡಿದ್ದು? ಕೃಷಿ ಕೂಲಿ ಮಾಡಕ್ಕಿ ನಾನು ಒಂದು 12 ವರ್ಷದಾಗಿದ್ದ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ನೀವೆಲ್ಲ ಕೆಲಸಕ್ಕಾಗಿ ಹೋಗ್ತೀರಿ? ಜಮೀನಿನ ಕೆಲಸ ಏನನ್ನೋದು ನಮಗೆ ಸ್ವಲ್ಪ ಅನುಭವ ಇತ್ತು. ದೊಡ್ಡ ದೊಡ್ಡ ರೈತರ ಕೆಲಸಕ್ಕೆಲ್ಲ ಹೋಗ್ತಿದ್ರಲ್ಲ, ಅವೆಲ್ಲ ನಮಗೆ ಸ್ವಲ್ಪ ಅನುಭವ ಇತ್ತು. ಆಮೇಲೆ ಅದು ಬರ್ತಾ ಬರ್ತಾ ನಮ್ಮ ಅಪ್ಪಾಜಿ 1-2 ಎಕರೆ ಜಮೀನು ತಗೊಂಡ್ವಿ. ಆಮೇಲೆ ಆವಾಗಿಂದ ನಾವು ಕೃಷಿ ಕೂಲಿ ಹೋಗೋದ್ ಬಿಟ್ಟಿವಿ. ನಮ್ಮ ಹೊಲದಲ್ಲೇ ಏನೇನ್ ಬೆಳಿಲಿಕ್ಕೆ ಶುರು ಮಾಡಿದ್ರೆ ಅವಾಗೆಲ್ಲ? ಫಸ್ಟ್ಗೆ ನೀರ್ ಕಮ್ಮಿ ಇತ್ತು, ಉಣ್ಣಜೋಳ, ಮೆಕ್ಕೆಜೋಳ. ಈಗ ಡ್ಯಾಮ್ ಅದೇನು ಇರ್ಲಿಲ್ಲ? ಆಗಿಲ್ಲ, ಇತ್ತು ಡ್ಯಾಮ್ ಇತ್ತು ಚಿಕ್ಕ. ಆಮೇಲೆ ನಮಗೆ ಡ್ಯಾಮ್ ನೀರು ಬರುತ್ತೆ, ಡ್ಯಾಮ್ ತುಂಬಿದ್ರು ನಮ್ಮ ಮಲ್ಗಳಿಗೆ ಬರುತ್ತೆ, ಆಗ ಸ್ವಲ್ಪ ಚೆನ್ನಾಗಾಗುತ್ತೆ. ಅದು ಆ ನೀರಿಗೂ ನಮ್ಮ ಬೋರ್ವೆಲ್ ನೀರಿಗೂ ಸ್ವಲ್ಪ ಭಾಳ ಇದು ವ್ಯತ್ಯಾಸ ಆಗುತ್ತೆ ಸರ್. ಅದು ಡ್ಯಾಮ್ ನೀರು ಏನೈತಲ್ಲ, ಸ್ವಲ್ಪ ಬೆಳೆಗಳಿಗೆ ಚೆನ್ನಾಗಿ ಬೆಳೆ, ಒಳ್ಳೆ ನೀರು, ಅದು ಭೂಮಿ ತಂಪಾಗಿರುತ್ತೆ, ಬೆಳೆನೂ ಫಲವತ್ತಾಗಿ ಬರುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ. ನಿಮ್ಮ ಕೃಷಿಗೆ ನೀರಿನ ಸೋರ್ಸ್ ಮೂಲ ಅಂದ್ರೆ ಡ್ಯಾಮ್? ಡ್ಯಾಮ್ ಮತ್ತೆ ನೀವು ಬೋರ್ವೆಲ್ ಹಾಕ್ಸ್ಕೊಂಡಿದ್ರೆ? ಹಾಕ್ಸಿದ್ವಿ ಸರ್. ಸೊ ನೀರಿನ ಕೊರತೆ ಅಂತೂ ಇಲ್ಲ ಈ ಸದ್ಯಕ್ಕೆ? ಕೊರತೆ ಇಲ್ಲ ಸರ್, ಮಳೆ ಬರತ್ತಲ್ಲ ಇವಾಗ, ಸದ್ಯಕ್ಕೇನಿಲ್ಲ. ಮಳೆ ಬರಲಿಲ್ಲ ಅಂದ್ರೆ ಆ ಬೋರ್ವೆಲ್ ನಂಗೆ ನೀರು ಹೋಗ್ಬಿಡುತ್ತೆ. ಭತ್ತ ಅಂದ್ರೆ ಯಾವ ತರದ ತಳಿಯನ್ನ ಬೆಳಿತಾ ಇದ್ರಿ? ಮೊದಲೆಲ್ಲ ಸೋನ ಮುಸ್ರಿ ಹಾಕ್ತಿದ್ವಿ ಸರ್, ಇವಾಗ ಬರ್ತಾ ಬರ್ತಾ ಸ್ವಲ್ಪ ಅದಕ್ಕೆ ಇದು ಜಾಸ್ತಿ ಬೀಳ್ತದೆ. ಸೋನ ಮುಸ್ರಿಗೆ ಸ್ವಲ್ಪ ರೋಗ ಜಾಸ್ತಿ ಬೀಳ್ತದೆ ಅದಕ್ಕೆ, ಅವಾಗ ಅವಾಗ ಕೀಟನಾಶಕ ಹೊಡಿಲೇಬೇಕು ಅದಕ್ಕೆ. ಈಗ ಇದು RNR ಅಂತೇಳಿ ಬಂದಿದೆ ಸರ್ ತಳಿ, ಸ್ವಲ್ಪ ಔಷಧಿ ಕಮ್ಮಿ ಹೊಡಿಸ್ಕೊಂತತಿ, ಗೊಬ್ಬರನ ಕಮ್ಮಿ ಹಾಕ್ಬೇಕು, ಹಂಗಾಗಿ RNR ಯೂಸ್ ಮಾಡಕ್ಕೆ. RNR ಜಾಸ್ತಿ ಬೆಳಿತಾ ಇದೆ. ಇದು ಊಟಕ್ಕೆ ಉಪಯೋಗ ಆಗ್ತದೆ? ಈಗೇನು ಅಂಗಡಿಗೆ ಸಿಗ್ತದಲ್ಲ ಸರ್ ಜೀರಾ ರೈಸ್ ಅಂತೀರಲ್ಲ, ಅದೇ ನಾವೀಗ RNR ಬೆಳಿತಾ ಇದ್ದೀವಿ. ಸೊ ಈ RNR ಭತ್ತ ನೀವು ಬೆಳಿತಾ ಇದ್ದೀರಿ, ಇದಕ್ಕೆ ಬೇರೆ ಯಾವುದು ಹೆಚ್ಚು ಸಮಸ್ಯೆಗಳು ಬರಲ್ಲ ಅಂತೀರಿ? ಸ್ವಲ್ಪ ರೋಗದ ಸಮಸ್ಯೆ ಕಮ್ಮಿ ಆಯ್ತು ಸರ್. ಕಡಿಮೆ ಕಡಿಮೆ ಅಂದ್ರೆ ಏನ್ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಬಂದ್ರೆ? ಇದಕ್ಕೆ ಬೆಂಕಿ ರೋಗ ಅಂತ ಬರುತ್ತೆ, ಆಮೇಲೆ ಒಳ್ಳೆ ತೆನಿ ಬಂದ ಮೂಮೆಂಟ್ ಇದು ಬರಬಾರ್ದು, ಆಮೇಲೆ ಇದು ದ್ವಾಮಿ ಅಂತ ಬೀಳ್ತತಿ. ತೆನೆ ಬಂದಾಗ ಏನ್ ಸಮಸ್ಯೆ ಆಗ್ತದೆ? ಬೆಂಕಿ ರೋಗ ಅಂತ ಬರುತ್ತೆ, ಅದು ಎಲ್ಲ ಇರೋ ತೆನಿನ ಜಳ್ಳ ಆಗ್ಬಿಡುತ್ತೆ. ಓ, ಹಾಗಾಗ್ತದೆ. ಫುಲ್ ತೆನಿನ ಜಳ್ಳ ಆಗ್ಬಿಡುತ್ತೆ ಸರ್, ಅದು ಅದು ಬೀಳ್ಬಾರ್ದು ಸರ್. ಅದನ್ನ ನೋಡ್ಕೊಂತೀವಿ ಸರ್, ಫಸ್ಟೇ ನಾವೊಂದು ಸಣ್ಣ ಪ್ರಮಾಣದಾಗಿದ್ದಾಗ ನೋಡ್ಕೊಂಡು ಔಷಧಿ ಸಿಂಪಡಣೆ ಮಾಡ್ತೀವಿ. ಎಷ್ಟು ಇಳುವರಿ ಸಿಗುತ್ತೆ ನಿಮಗೆ ಸರ್? ಅದು ವ್ಯವಸಾಯದ ಮೇಲೆ ಒಂದು ಈಗ ಹೇಳ್ಬೇಕಂದ್ರೆ ಅದು ಲಕ್ಕದಂಗೆ ಸರ್. ಅದು ಚೆನ್ನಾಗಿ ಬೆಳೀತು, ಮೊನ್ನೆ ಮಳೆ ಬಂದು ಕೆಟ್ಟು ಹೋಯ್ತು. ಓಹೋ, ಹೆಚ್ಚು ಮಳೆ ಆದ್ರೂ ಸಮಸ್ಯೆ ಸರ್. ಒಂದೊಂದು ಸಲ ಚೆನ್ನಾಗಿ ಬೆಳೆಯಲ್ಲ ಸರ್, ಅದು ಎಲ್ಲ ಎಡೋಟ್ ಆಗ್ತಿರ್ತೈತಿ, ಹಂಗಾಗಿ ಸ್ವಲ್ಪ ಲಾಸ್ ಲಾಭ ರೈತರಿಗೆ. ಅಂದಾಜು ಈಗ ನೀವು ಒಂದು ಸಿಸ್ಟಮೆಟಿಕ್ ಆಗಿ ಬೆಳೀತಾ ಇದ್ರಿ, ವಾತಾವರಣನೂ ಸಪೋರ್ಟಿವ್ ಆಗಿತ್ತು ಅಂದ್ರೆ ಒಂದ್ ಎಕರೆಯಲ್ಲಿ ಎಷ್ಟು ನೀವು ಭತ್ತ ತೆಗೆದುಕೊಳ್ಳಿಕ್ ಸಾಧ್ಯ? ಒಂದ್ ಎಕರೆಯಲ್ಲಿ ಇಲ್ಲಿ ನಮ್ಮ ಮಾಲಿ ಗ್ರಾಮದಾಗ ಕೆಲವೆಲ್ಲ ಜನಗಳು 50 ಚೀಲ ಎಷ್ಟು ತೂಕದ್ದು? 75 ಕೆಜಿ ತೂಕ. ನಂದು ಈ ಸಲ 45 ಬಂದಿದೆ. ಓಹೋ, ಅಂದ್ರೆ ಈ ಮಳೆ ಜಾಸ್ತಿ ಆಗಿ ಸ್ವಲ್ಪ ಬಿದ್ದ್ಬಿಡ ಸರ್, ಆ ಬಿದ್ದಿದ್ದು ಆಮೇಲೆ ಅದೆಲ್ಲ ಮಳೆ ನಮ್ದು ಸ್ವಲ್ಪ ಜೇಡ್ ಮಣ್ಣಾಗುತ್ತೆ, ಅಲ್ಲಿ ಹತ್ರಕ್ಕೆ ಹೋಗಕ್ ಆಗ್ಲಿಲ್ಲ ಮಳೆ ಬಂದ ಟೈಮ್ನಲ್ಲಿ, ಜಾಸ್ತಿ ಹಂಗಾಗಿ ಅದು ಎಲ್ಲ ಮತ್ತೆ ಡ್ರೈ ಆಗತ್ತೆ, ಫಲ ಆಗಿಬಿಡ್ತದೆ ಕೆಳಗೆ ಬಿದ್ದಿರೋದು. ಹಂಗಾಗಿ ಸ್ವಲ್ಪ ಈ ಸಲ ಉತ್ತಮ ಸರ್ ಬೆಳೆ, ರೇಟ್ ಇಲ್ಲ. ಆಮೇಲೆ ಇನ್ನೊಂದು ರೇಟ್ ಕಡಿಮೆ ರೇಟ್ ಯಾಕೆ ಹೆಂಗ ಆಗ್ತದೆ? ಈಗ ನಾವು ರೈತರು ಆ ರೇಟಿನ ಬಗ್ಗೆ ಮಾತಾಡ ಬರದೇ ಇಲ್ಲ ಸರ್ ಅದು ಫಸ್ಟ್ ಆಫ್ ಆಲ್. ಆಮೇಲೆ ಈಗ ಹೆಂಗಂದ್ರೆ ಎಲ್ಲೋ ದೊಡ್ಡ ದೊಡ್ಡ ರೈತರುಗಳು 500-600 ಚೀಲ ಬೆಳೆ ಅಂತಾರ, ಅವ್ರಿಗೇನ್ ಕಮಿಟ್ಮೆಂಟ್ ಆಗಿರ್ತಾರೋ ಏನೋ ಗೊತ್ತಿಲ್ಲ, ನಾವೆಲ್ಲ ಸಣ್ಣ ರೈತರಿಗೆ ಬಹಳ ಹೊಡೆತ ಸರ್. ಆಮೇಲೆ ಈಗ 40-50 ಚೀಲ ನಾವು ಬೆಳಿತೀವಿ ಅಂದ್ರೂ ಒಂದ್ ಎಕರೆ ನಾಟಿ ಮಾಡಕ್ ಲೇಬರ್ಗೆ ಇವಾಗ 5-5.5 ಸಾವಿರ ಕೊಡ್ಬೇಕು. ಖರ್ಚು ಬರ್ತದೆ. ಆಮೇಲೆ ಟ್ಯಾಕ್ಟರ್ ಹೊಡ್ಸಕ್ ಒಂದ್ ಎಕರೆಗೆ ಅದು ಒಂದ್ 5,000 ಬರುತ್ತೆ. 10,000 ಅಲ್ಲೇ ಬಡ ಅದನ್ನ ಹೊಡೆಸಿ ನಾಟಿ ಒಂದ್ ಎಕರೆ ಹೊರಗ್ ಬರತ್ತಿಗೆ ಒಂದು 10-11,000 ಬಂದ್ಬಿಡ್ತ. 11,000 ಖರ್ಚು ಬರ್ತದೆ. 40 ಚೀಲ ನೀವು ತಗೊಳ್ತೀರಿ, ಎಷ್ಟು ಆದಾಯ ಉಳಿತದೆ ಖರ್ಚೆಲ್ಲ ತೆಗೆದು ಸರ್? ಅದು ನಾವು ಅತಿ ಹೆಚ್ಚು ಲೇಬರ್ ನೆಚ್ಚ ಮಾಡಿದ್ರೆ ಅಲ್ಲಿಗೆ ಸರಿ ಹೋಗಿ ಸರ್ ಒಂದ್ 5,000 ಉಳಿಬಹುದು. ಔಷಧಿ ಉಪಚಾರಗಳೆಲ್ಲ, ಔಷಧಿ ಗೊಬ್ಬರ ಆಮೇಲೆ ಅದಕ್ಕೆಲ್ಲ ಕಳೆ ಹೂ ತೆಗೆಯೋದು ಅದೆಲ್ಲ ಬಂದು ಲೇಬರ್ ಕೊಟ್ಟಾಗ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಸರ್. ಹೆಚ್ಚಾಗಿ ನಾವೇ ಮನೆಯ ಮಾಡ್ತೀವಿ ಸರ್. ಒಂದ್ 2 ಎಕರೆ ಇರುತ್ತೆ, ಲೇಬರ್ ಕೆಲಸ ಎಲ್ಲ ನಾವೇ ಮಾಡ್ತೀವಿ. ಹಂಗಾಗಿ ಒಂದ್ 25-30 ಸಾವಿರ ಉಳಿಯುತ್ತೆ. ಒಂದ್ ಎಕರೆಗೆ ಒಂದು 20,000 ಉಳಿಬಹುದು. ಉಳಿತದೆ. ಒಂದ್ 15,000 ಖರ್ಚಾದ್ರೆ ಸಹಿತ ಒಂದ್ 20,000 ಉಳಿತದೆ. 15 ಜಾಸ್ತಿ ಹೋಗ್ತದೆ. ಜಾಸ್ತಿ ಹೋಗ್ತದೆ. ಈಗ ಭತ್ತದ ಖರೀದಿಗೆ ಇಲ್ಲಿಗೆ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೋ ಅಥವಾ ನೀವೆಲ್ಲ ಬೇರೆ ಕಡೆ ಹೋಗ್ತೀರೋ ಹೇಗೆ? ಇಲ್ಲ ಸರ್, ನಾವು ಖರೀದಿಗೆ ಅವ್ರು ಇಲ್ಲೇ ಬರ್ತಾರೆ ಸರ್. ಅವ್ರೊಬ್ರು ಮೀಡಿಯೇಟ್ ಇರ್ತಾರಲ್ಲ ಸರ್, ಅವರು ಈಗ ನಮಗೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಹಂಗಾಗಿ ಅವ್ರಿಗೆ ಕೊಡ್ತೀವಿ ಸರ್, ಕಟಾವಾಗಿಂದ ಅವ್ರಿಗೆ ಕೊಡ್ತೀವಿ. ಭತ್ತದ ಗುಣಮಟ್ಟದ ಪರೀಕ್ಷೆ ಏನಾದರೂ ನಡೀತದ? ಮಾರಾಟ ಹೇಗೆ ಮಾಡ್ತಾರೆ ಅದೆಲ್ಲ ಸರ್? ಅದು ಅವರು ಈಗ ಔಟನ್ ಅಂತ ನೋಡ್ತಾರೆ ಸರ್ ಭತ್ತದ. ಔಟನ್ ಅಂದ್ರೆ ಈ ಕಾಳು ಬೆಂಡಿರಬಾರ್ದು, ಆಮೇಲೆ ಅದು ತುಂಡಾಗಬಾರ್ದು. ಅದು ನಾವು ಹಿಂಗ ಪ್ರೆಶ್ ಮಾಡಿ ಕೈಲಿದ್ದ ಉಜ್ಜಿದಾಗ ಕಾಳು ಸೀದಾ ಬರ್ಬೇಕು ಕೈಯಲ್ಲಿ. ಆಮೇಲೆ ಸ್ವಲ್ಪ ಔಟ್ ಅನ್ನೋದು ತೂಕ ಇರಬೇಕು. ಆತರ ಕಾಳು ಅದು ತಿಕ್ಕಿದಾಗ ವೈಟ್ ಇತ್ತು ಅಂದ್ರೆ ಅದು ರೇಟ್ ಕಮ್ಮಿ ಆಗುತ್ತೆ. ತುಂಡಾಗ್ಲಿಲ್ಲ ವೈಟ್ ಇಲ್ಲ ಅಂದ್ರೆ 10-20 ರೂಪಾಯಿ ಹೆಚ್ಚಿಗೆ ಕೊಡ್ತಾರೆ. ಈ ಗುಣಮಟ್ಟವನ್ನ ನೀವು ಕಾದ್ಕೊಳ್ಬೇಕು ಅಂದ್ರೆ ಏನೇನೆಲ್ಲ ಮಾಡ್ಬೇಕಾಗ್ತದೆ ಒಳ್ಳೆ ಬೆಳೆ ಬೆಳಿಬೇಕು ಅನ್ನೋದಾದ್ರೆ? ಸರ್ಕಾರಿ ಗೊಬ್ಬರ ಕಮ್ಮಿ ಆಗ್ಬೇಕು ಸರ್. ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ಬೇಕು. ಆಮೇಲೆ ನಾವು ಅತಿ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಹಾಕ್ಬೇಕು ಸರ್. ಅದನ್ನು ಹಾಕ್ಬೇಕು ಸ್ವಲ್ಪ, ಸೈಡ್ಸ್ ಸ್ವಲ್ಪ ಇರ್ಬೇಕು ಅಂತಾರಲ್ಲ, ಹಂಗ ಅದು ಸ್ವಲ್ಪ ಇದ್ರೆ ಚೆನ್ನಾಗ. ಮತ್ತೆ ಅದು ತೆನೆ ಮೇಲೆ ಅದು ಏನ್ ಹೇಳಿದ್ನಲ್ಲ ಸರ್, ಅದು ಬೆಂಕಿ ರೋಗ ಅಂತೇಳಿ, ಅದನ್ನು ಕಾಪಾಡ್ಕೋಬೇಕು ಸರ್. ಆಮೇಲೆ ಇನ್ನೊಂದು ದ್ವಾಮಿ ಅಂತ ಬೆಳಿತದೆ ಸರ್, ಆ ದ್ವಾಮಿ ಬಿದ್ದಾಗ ಕೂಡ ನಾವು ಅದನ್ನ ಕಾಪಾಡ್ಕೋಬೇಕು ಅದು ಬೆಳೆದಂಗೆ. ಈ ದ್ವಾಮೆ ಇದೆಲ್ಲದೂ ಸಹಿತ ಆಯಾ ಕಾಲಘಟ್ಟದ ಪರಿಸರದಿಂದ ಬರುವಂತದ್ದಿದೆ. ಮಣ್ಣಿನಿಂದ ಬರುವಂತ ರೋಗಗಳನ್ನ ತಡೆಯುವಂತದಕ್ಕೆ ನೀವು ಏನೇನ್ ಮಾಡ್ತೀರಿ ಅಂತ? ಈಗ ಬೇರು ಕೊಳೆ ಈ ತರದ ಏನಾರ ಸಮಸ್ಯೆಗಳು ಇರ್ತದ ಹೇಗೆ? ಆಯ್ತು ಸರ್, ಆಯ್ತು. ಅದನ್ನೆಲ್ಲ ಹೇಗೆ ನಿಯಂತ್ರಣ ಮಾಡ್ತೀರಿ ಅಂತ? ಈಗ ಬೇರು ಕೊಳೆ ರೋಗ ಬಂತಂದ್ರೆ ನೀರ್ ಕಮ್ಮಿ ಬಿಡ್ತೀವಿ ಸರ್. ಅತಿ ಹೆಚ್ಚು ನೀರ್ ಬಿಟ್ಟಂಗಲ್ಲ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ. ನೀರ್ ಕಮ್ಮಿ ಬಿಟ್ರೆ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಈ ರಾಸಾಯನಿಕ ಗೊಬ್ಬರದಲ್ಲಿ ಸ್ವಲ್ಪ ಬೇರೆ ಬೇರೆ ಔಷಧಿನ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಕೊಡ್ತೀರಿ. ಈ ಬಗ್ಗೆ ನೀವು ತಜ್ಞರ ಜೊತೆಗೆ ಸಂಪರ್ಕದಲ್ಲಿ ಇರ್ತೀರೋ ಅಥವಾ ಹೇಗೆ ಯಾರಾದರೂ ಸೈಂಟಿಸ್ಟ್ಗಳನ್ನ ನೀವು ಸಂಪರ್ಕ ಮಾಡಿಕೊಂಡು ಅವ್ರು ಹೇಳುವ ಸಲಹೆಗಳನ್ನ ಅನುಸರಿಸೋದಾಗಿರ್ಬೋದು ಅಥವಾ ರೈತ ಸಂಪರ್ಕದ ಅಧಿಕಾರಿಗಳಿರ್ತಾರೆ ಅವರನ್ನ ಸಂಪರ್ಕಿಸೋದಾಗಿರ್ಬೋದು, ಇವುಗಳಲ್ಲಿ ಯಾವ್ದನ್ನ ನೀವು ಫಾಲೋಅಪ್ ಮಾಡ್ತೀರಿ? ಕೆಲವೊಂದ್ಸಲ ಅವರು ಸಾರ್ ಹೇಳ್ದಂಗೆ ಕೇಳ್ತೀವಿ ಸರ್ ನಾವು. ಕೆಲವೊಂದೇ ನಾವು ನಮ್ದೇ ಆದ ಈಗ ಅನುಭವದ ಮುಖಾಂತರ ಜಾಸ್ತಿ ಮಾಡ್ತೀವಿ ಸರ್. ಈ ಭತ್ತದ ಜೊತೆಗೆ ನೀವು ಮೆಕ್ಕೆಜೋಳ ಇವನ್ನೆಲ್ಲ ಬೆಳಿತೀರಿ ಅಂದ್ರೆ ಈಗ ಈ ನೀರಾವರಿ ಇರೋ ಪ್ರದೇಶದಲ್ಲಿನ ಅಥವಾ ಬೇರೆ ಕಡೆ ಭೂಮಿ ಇದೆಯಾ ಹೇಗೆ? ಬೇರೆ ಕಡೆ ಒಂದ್ 4 ಎಕರೆ ಐತಿ ಸರ್ ಅದು. ಅದರಲ್ಲಿ ನಾವು ಮೆಕ್ಕೆಜೋಳ ಆಮೇಲೆ ಶೇಂಗಾ ಅವೆಲ್ಲ ಹಾಕ್ತಿರ್ತೀವಿ. ಅದನ್ನ ಸದ್ಯ ನಾವು ಮಾಡ್ತಾ ಇಲ್ಲ, ಅದನ್ನ ನಮಗೆ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಖರ್ಚಿಗೆ ಆಗಲ್ಲ ಅಂತೇಳಿ ನಮ್ಮ ಈ ಒಂದ್ 2 ಎಕರೆ ಮಾತ್ರ ನಾವು ಮಾಡ್ಕೊಂಡು ಇನ್ನು ಉಳಿದದ್ದನ್ನ ನಾವು ಬೇರೆಯವರಿಗೆ ಲೀಸಿಗೆ ಕೊಟ್ಟಿದ್ವಿ. ಸೊ ಈ 2 ಎಕರೆ ಭೂಮಿಯಲ್ಲಿ ಭತ್ತ ಮುಖ್ಯವಾಗಿ ಬೆಳಿತೀರಿ. ಏನ್ ನೀರಿನ ಕೊರತೆ ಉಂಟಾದಾಗ ಮಾತ್ರ ಇಲ್ಲಿನೇ ಬೇರೆ ಬೆಳೆಗಳನ್ನೆಲ್ಲ, ಇದು ನೀರ್ ಕಮ್ಮಿ ಇದ್ದಾಗ ನಾವು ಬೇರೆ ಬೆಳೆ ಬೆಳಿತೀವಿ. ಮೆಕ್ಕೆಜೋಳ ಬೆಳಿತೀವಿ, ಉಣ್ಣಜೋಳ ಬೆಳಿತೀವಿ, ಬಿಳಿಜೋಳನ. ಅದು ಸ್ವಲ್ಪ ಜೇಡ್ ಮಣ್ಣಾಗಿರುವಂತ ಈ ಮೂರಕ್ಕೆ ಮಾತ್ರ ಸೀಮಿತ ಇರ್ತದೆ. ಈಗ ನಿಮ್ಮದೊಂದು ಸಾಮಾನ್ಯ ಕುಟುಂಬ ಅಂತ ಇಟ್ಕೊಳ್ಳಿ, ಕೃಷಿಗೆ ಬೇಕಾಗುವ ಹಣಕಾಸನ್ನ ಹೇಗೆ ಮೊಬಲೈಸ್ ಮಾಡ್ಕೊಳ್ತೀರಿ, ಹೇಗೆ ಒದಗಿಸ್ಕೊಳ್ತೀರಿ? ಈಗ ಸಾಲ ಸೌಲಭ್ಯ ಬ್ಯಾಂಕು ಅಥವಾ ಕೃಷಿ ಸಹಕಾರ ಪತ್ತಿನ ಸಂಘಗಳಾಗಿರ್ಬೋದು, ಇಂಥಲ್ಲಿ ನಿಮ್ಮ ಆರ್ಥಿಕ ವ್ಯವಹಾರಗಳು ಇರ್ತಾವ? ಅಥವಾ ಹೊರಗಡೆ ಖಾಸಗಿಯಲ್ಲಿ ಸಾಲ ತಗೊಂಡು ಕೃಷಿಗೆ ಹಾಕಿ ನಂತರದಲ್ಲಿ ಅದನ್ನ ತೀರಿಸುವ ಇಂಥವ್ ಇರ್ತಾವ ಹೇಗೆ? ಈಗ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನಲ್ಲಿ ನಮಗೆ ವರ್ಷಕ್ಕೊಂದ್ಸಲ ಕೊಡ್ತಾರೆ ಸರ್. ಅಲ್ಲಿ 1 ಎಕರೆಗೆ ಇಷ್ಟ ಅಂತಂದು ಅವೈಲೇಬಲ್ ಆಗಿ ಕೊಡ್ತಾರೆ ಸರ್. ನಾವು ಕೇಳಿದಷ್ಟು ಕೊಡಲ್ಲ ಕೊಡಲ್ಲ ಅದು ಒಂದು ಫಿಕ್ಸೆಡ್ ಸರ್. ನಮಗೆ ಈಗ 2 ಎಕರೆ ನಾವು ಮಾಡ್ತಾ ಇದೀವಿ ಅಂದ್ರೆ ಒಂದ್ ವರ್ಷಕ್ಕೆ 40,000 ಕೊಡ್ತಾರೆ. ಅದಕ್ಕೆ ಹೆಚ್ಚಿಗೆ ಕೊಡಲ್ಲ ಸರ್ ಅವ್ರು. ಆಮೇಲೆ ಇನ್ನು ಅದು ನಮಗೆ ಸಾಕಾಗಲ್ಲ ಸರ್, ಅದು ಅವ್ರು ಕೊಟ್ಟಿರ್ತಕ್ಕಂತ ದುಡ್ಡು ಸಾಕಾಗಲ್ಲ. ನಾವು ಮತ್ತೆ ರೈತರು ಈಗ ಹೊರಗಡೆ ಅಂಗಡಿ ಇಟ್ಕೊಂಡಿದ್ದೀವಿ ಸರ್, ರಾಸಾಯನಿಕ ಗೊಬ್ಬರದ ಅಂಗಡಿಗಳು ಇದಾವಲ್ಲ ಸರ್, ಆ ಅಂಗಡಿಗಳಲ್ಲಿ ನಾವು ಅವರು ಲೇವಿದೇವಿ ಉದ್ರಿ ಬೆಳೆ ಬಂದಿದ್ದು ಕೊಡ್ತೀವಿ ಅಂತ ಹೇಳಿ ತಗೊಂಬಂದಿರ್ತೀವಿ. ಮತ್ತೆ ಬೆಳೆ ಬಂದ ತಕ್ಷಣ ಅವ್ರಿಗೆ ಕಟ್ತೀವಿ ಸರ್. ಈ ಕೃಷಿಯ ಜೊತೆಗೆ ಹೈನುಗಾರಿಕೆ ಈ ತರದ ಏನಾದ್ರೂ ಇದೆಯಾ? ಹೈನುಗಾರಿಕೆ ಆಯ್ತು ಸರ್. ಏನೇನ್ ಮಾಡ್ತಾ ಇದ್ದೀವಿ ಸರ್? ನಾವು ಹಾಲು ಮಾರ್ತೀವಿ, ಹಾಲಿನ ಜೊತೆಲ್ಲೇ ಸ್ವಲ್ಪ ಮೊಸರು ಮಾರ್ತೀವಿ, ಆಮೇಲೆ ಬೆಣ್ಣೆ ಮಾರ್ತೀವಿ. ಹಿಂಗ 3 ಐಟಮ್ ನಾವು ಮಾರ್ತೀವಿ ಸರ್. ಇದು ನಿಮ್ಗೆ ಸ್ವಲ್ಪ ಆರ್ಥಿಕವಾಗಿ ಭದ್ರತೆ ಇದೆ, ಕೈ ಹಿಡಿದೆ ಸರ್. ಎಷ್ಟು ಹಸುಗಳು ಎಮ್ಮೆಗಳಿದಾವ? ಸದ್ಯ ಇರೋದು ಒಂದು 2 ಹಸು 2 ಎಮ್ಮೆ ಅದ ಸರ್. ಅಂದ್ರೆ ಪ್ರತಿದಿನ ಎಷ್ಟು ಲೀಟರ್ ಹಾಲು ನಿಮ್ಗೆ ಸಿಗ್ತದೆ ಈಗ? ನಮಗೊಂದು ಈಗ ಸದ್ಯ ಕಲೆ ಎಂಡಿಂಗ್ ಆಗಕತ್ತೆ ಸರ್ ಈಗ. ಅದು ಫಸ್ಟ್ಗೆ ಕರ ಹಾಕಿದ್ರೆ ಒಂದು 7-8 ತಿಂಗಳು ದಿನ ಒಂದು 10 ಲೀಟರ್ ಸಿಗುತ್ತೆ ಸರ್. ಪ್ರತಿದಿನ 10 ಲೀಟರ್ ಸಿಗುತ್ತೆ ಸಂಡೇ ಬೆಳಗ್ಗೆ ಮತ್ತು ಸಾಯಂಕಾಲ ನತ್ಗೆ 10 ಲೀಟರ್ ಸಿಗುತ್ತೆ. ನಿಮ್ಮಲ್ಲಿನೇ ಹಾಲಿನ ಡೈರಿ ಇದೆ ತೆಗೆದುಕೊಳ್ಳೋರು? ಡೈರಿ ಐತೆ ಸರ್, ನಾವು ಇವತ್ತು ಕೊಟ್ಟಿಲ್ಲ. ನಾವು ಇಲ್ಲ ಪಕ್ಕದಲ್ಲೇ 5 ಕಿಲೋಮೀಟರ್ ಬೊಮ್ಮೇಳ ಐತಿ, ನಾವು ಅಲ್ಲಿದ್ದ ಮಾರ್ಕೆಂತ ಬಂದ್ವಿ. ಮೊದ್ಲು ಮನೆಗಳಿಗೆ ನೇರವಾಗಿ ಹೋಗಿ ಕೊಟ್ಟು ಬಂದ್ವಿ. ಹಂಗೆ ನೀವು ಹಾಲಿನ ಮಾರಾಟ ಇರೋದು ನೇರವಾಗಿ ಗ್ರಾಹಕರ ಮನೆಗಳಿಗೆ? ಸೀದಾ ಮನೆಗಳಿಗೆ ಸರ್. ಅಲ್ಲಿ ರೇಟ್ ಜಾಸ್ತಿ ಸಿಗುತ್ತೆ ಈ ಡೈರಿಗಿನ? ಅಲ್ಲಿಗೆ ಒಂದು 10 ರೂಪಾಯಿ ಹೆಚ್ಚಿಗೆ ಸಿಗುತ್ತೆ ಸರ್. ಹೌದಾ? ಇಲ್ಲಿ ಡೈರಿಗೆ 30 ರೂಪಾಯಿ ತಗೊಂಡ್ರೆ ಅಲ್ಲಿ 40 ರೂಪಾಯಿ ಸಿಗುತ್ತೆ. ಹಂಗಾಗಿ 10 ರೂಪಾಯಿ ಹೆಚ್ಚಿಗೆ ನಾವು ಅಲ್ಲಿಗೆ ಹೋಗಿ ಕೊಡ್ತೀವಿ. ಎಷ್ಟು ಮನೆಗಳಿಗೆ? ಒಂದು 10 ಮನೆಗಳಿಗೆ. ಅದು ತಿಂಗಳಿಗೊಮ್ಮೆ ಬರುವಂತ? ಇಲ್ಲ, ವಾರಕ್ಕೊಂದ್ಸಲ ಕೊಡ್ತಾರೆ ಸರ್. ಹಾಗೆ ಸಿಸ್ಟಮ್. ನಿಮ್ಗೆ ನೋಡಿ ಅಲ್ಲಿ 10 ರೂಪಾಯಿ ಹೆಚ್ಚಿನ ಬೆಲೆ ಸಿಗುತ್ತೆ ಲೀಟರ್ಗೆ ಅಂತ ಅಂದ್ರೆ, ನಿಮ್ಮ ದನಕರುಗಳಿಗೆ ಪೌಷ್ಟಿಕ ಆಹಾರ ಒದಗಿಸೋದಾಗಿರ್ಬೋದು, ಅವುಗಳ ನಿರ್ವಹಣೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಏನೇನ್ ಮಾಡ್ತೀರಿ ಸರ್? ನಾವು ಭತ್ತನ ತಕೊಂತೀವಲ್ಲ ಸರ್ ಬೆಳೆದಾಗ ಊಟಕ್ಕ, ಅಕ್ಕಿ ಮಾಡಿಸಕ್ ಹೋದಾಗ ಅದ್ರ ಮೇಗಳ ಇದನ್ನ ತರ್ತೀವಿ ಸರ್. ಪಾಲಿಶ್ ಮಾಡಿದಾಗ ಅದು ತೌಡ್ ಅಂತ ಬರ್ತದೆ, ತೌಡ್ ಬರ್ತದೆ. ಅದ್ರ ಜೊತೆಗೆ ಮತ್ತೆ ನಾವು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ. ನಮ್ಮ ಮತ್ತೆ ಇಲ್ಲಾಂದ್ರೆ ಬೇರೆ ಹತ್ರ ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಸರ್. ಸ್ವಲ್ಪ ಸಜ್ಜಿ ಖರೀದಿ ಮಾಡ್ತೀವಿ, ಒಂದ್ 2 ಕ್ವಿಂಟಲ್ ಕರ ಹಾಕ್ತಂದ್ರೆ ಅವೆಲ್ಲವನ್ನು ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸಿ ಇವನ್ನೇ ಪೌಷ್ಟಿಕಾರ. ನಾವು ದಿನ ಹುಲ್ಲು ತರ್ತೀವಿ ಸರ್, ಸಿಹಿ ಮೇವು ಕೊಯ್ಕೊಂಡ್ ಬರ್ತೀವಿ ಹೊಲ್ದಾಗ, ಆಮೇಲೆ ಒಣಮೇವು ಹಸಿ ಮೇವು ಈ ಫುಡ್ ಅನ್ನ ಹಾಕ್ತೀವಿ. ನಾವು ಹೊರಗಡೆ ಹೊಲ್ದಾಗ ಹೋಗಿ 10 ವರ್ಷ ಆಯ್ತು ಸರ್, ನಾವೀಗ ಹೊರಗಡೆ ಕರ್ಕೊಂಡು ಹೋಗಲ್ಲ ದನಗಳನ್ನ, ಮನೇಲೇ ಇರ್ಬೇಕು ಅವು. ಅವಕ್ಕ ಮನೇಲೇ ಸ್ನಾನ, ಮನೇಲೇ ಊಟ ಎಲ್ಲ. ಈ ಹೈನುಗಾರಿಕೆ ಜೊತೆಗೆ ಮತ್ತೇನಾದ್ರೂ ನಿಮ್ಮ ಅಂದ್ರೆ ಕೃಷಿಗೆ ಅವಲಂಬಿತವಾಗಿರ್ತಕ್ಕಂತ ಬೇರೆ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಓನ್ಲಿ ಹೈನುಗಾರಿಕೆ. ಹೊಲ 2 ಹಸುಗಳಿದಾವೆ, ಎಮ್ಮೆಗಳಿದಾವೆ. ಮೊದಲು ನಾವು ಸ್ವಲ್ಪ ಫಸ್ಟ್ಗೆಲ್ಲ ನಾವು ಹೆಂಗಿದ್ದಾಗ ಒಂದು 20 ಎಮ್ಮೆ ಕಟ್ಟಿದ್ ಸರ್. ಓಹೋ. ಇವಾಗ ಮತ್ತೆ ಎಲ್ಲ ಬರ್ತಾ ಬರ್ತಾ ಎಲ್ಲ 49 ಸರ್ ಈಗ ಏಜ್ ನಮಗೆ. ಹಂಗಾಗಿ ಮಾಡೋದಾಗದಿಲ್ಲ, ಹಂಗಾಗಿ 4 ಮಾತ್ರ ಇಟ್ಕೊಂಡಿವಿ. ಮಕ್ಳ ತರ ಸ್ವಲ್ಪ ಅವರು ಓದ್ತಾರ, ಅವ್ರು ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ತಾರೆ ಕೆಲ್ಸಕ್ಕೆ. ನೋಡಿ ಈಗ ನೀವು ಡೈರಿಗೆ ಹಾಕಲ್ಲ ಅಂತಿಲ್ಲ ಸರ್, ಅಷ್ಟೊಂದು ಹಾಲಿನ ಉತ್ಪನ್ನವನ್ನ ಅಷ್ಟೆಲ್ಲ ಅವತ್ತೇ ನೀವು ಮಾರಾಟ ಮಾಡ್ಕೋಬೇಕಾಗತ್ತಲ್ಲ ಅಂದ್ರೆ ಸರ್, 25 ಅಷ್ಟು ಕರ ಆಗ್ತಿದ್ದಿಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್, ಈಗ ಒಂದ್ 5-6 ಮತ್ತೆ ನೆಕ್ಸ್ಟ್ ವರ್ಷಕ್ಕೆ 5-6 ಹಿಂಗೆ ಸರ್. ಪ್ರತಿದಿನ ಒಂದ್ 50 ಲೀಟರ್, 40 ಲೀಟರ್, 30 ಲೀಟರ್. ನೀವು ಒಬ್ಬರೇ ಮಾರಾಟ ಮಾಡ್ಕೊಂಡ್ ಬರ್ತಿದ್ರಿ? ಹೌದು ಸರ್, ಒಬ್ಬನೇ ಮಾರಾಟ ಮಾಡ್ಕೊಂಡ್. ನಮ್ ತಾಯಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಸರ್. ಆಮೇಲೆ ನಾವು ದನ ಕರುಗಳೆಲ್ಲ ಕಾಯೋದನ್ನೆಲ್ಲ ಮೇಸೋದೆಲ್ಲ ನಾವೇ ಮಾಡ್ತಿದ್ವಿ. ಫಸ್ಟ್ ನಮ್ಮೂರಾಗ ಆಟಗಳು ಬರೋ, ಟಾಮ್ ಟಾಮ್ ಆಟಗಳು, ಮುರುಗಲ್ಲಿ ಆಟದ ಗುಂಡಲೆ ಇಟ್ಕೊಂಡು ಹೋಗಿ ಅಲ್ಲಿ ತಲೆ ಮೇಲೆ ಹೊತ್ಕೊಂಡು ಓಣಿಗೆ ಕಪ್ಪು ಮುಖಾಂತರ ಹಾಕ್ತಿದ್ವಿ. 8 ಕಣಿಗೆ 1 ಕಪ್, 4 ಕಣಿಗೆ 1 ಕಪ್ ಮೊಸರು ಹಾಲು, ಮೊಸರು ಮತ್ತೆ ಹಾಲು. ಹಂಗೆ ಅವಾಗೆಲ್ಲ ಅವಾಗ ಫಸ್ಟ್ ಇವಾಗ ಬರ್ತಾ ಬರ್ತಾ ಇದಾದಂಗೆಲ್ಲ ಲೀಟರ್ ಲೆಕ್ಕ ಕೊಡಕತ್ತಿದ್ವಿ. ಸೈಕಲ್ ತಗೊಂಡು ಅದರಿಂದ ಸೈಕಲ್ನಾಗಿಂದ ಗುಂಡಲ್ನ ಕಟ್ಕೊಂಡು ಒಂದು ದೊಡ್ಡ ಗುಂಡಲ್ಲು ಕ್ಯಾನ್ಗಳು ಸಿಗ ತುಳ್ಕೊಂಡು ಹೋಗ್ತೀವಿ. ಓಹೋ, ಇದು ಎಷ್ಟು ದಿನಗಳ ಹಿಂದಿನ ಮಾತಿದು? ಇದು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ 1990 30 ವರ್ಷದ ಕಥೆ ಇದೆ. ಆಮೇಲೆ ಇತ್ತೀಚಿಗೆ ಬರ್ತಾ ಬರ್ತಾ ಈಗೆಲ್ಲ ಸ್ವಲ್ಪ ಗಾಡಿ ಮಾಡ್ಕೊಂಡಿದೀವಿ. ಇವಾಗೆಲ್ಲ ನಾವೇ ಕವರ್ ತಂದು ಲೀಟರ್ ಕವರ್ಗಳು ಕಟ್ಟಿಬಿಡ್ತೀವಿ ಲೀಟರ್. ಹೌದಾ? ಕವರ್ ಕಟ್ಟಿ ಮನೆ ಮನೆಗೆ ಹೋಗಿ ಕೊಟ್ಟು ಬಂದ್ವಿ. ಆಮೇಲೆ ಜಾಸ್ತಿ ಕೇಳಿದ್ರೆ ಕ್ಯಾನ್ ಮುಖಾಂತರ ಕೊಡ್ತೀವಿ. ಇದ್ರಲ್ಲಿ ಸೋರಿಕೆ ಗಿರಿಕೆ ಆಗೋದಿಲ್ಲ? ಕೆಲವೊಂದು ಇಟ್ಕೊಂಡು ಹೋಗೋದು ಸೂಕ್ಷ್ಮ ಇಟ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಮಡ್ಕೊಂಡು ಹೋಗುತ್ತೆ. ಅಂದ್ರೆ ಈಗ ಮನೆ ಮನೆಗೆ ಹೋಗಿ ಹಾಕೋದನ್ನ ಕೆಲವು ಸುಲಭ ವಿಧಾನಗಳನ್ನ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ಸರ್. ಮೊದ್ಲೆಲ್ಲ ಸೈಕಲ್ ನ ತಗೊಂಡು ಹೋಗಿ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಕುಕ್ಕೆ ಅಂತ ಓಣ್ಯಾಗ ಈ ತರಕಾರಿ ಯಾವ ತರ ಕುಕ್ತಾರ ಆತರ ಕುಕ್ಕೆ ಅಂತ ಹೋಗಿದ್ವಿ. ಆಮೇಲೆ ಬರ್ತಾ ಬರ್ತಾ ಅದೆಲ್ಲ ಈಗ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ ಕಸ್ಟಮರ್ ಆಗಿರೋದ್ರಿಂದ ಆ ಮನೆಗಳಿಗೆ ಹೋಗಿ ಕೊಟ್ಬಿಡೋದು ಅಷ್ಟೇ ಸರ್. ಅವತ್ತಿನ ಹೈನುಗಾರಿಕೆ ಪ್ರಮಾಣ ಅಷ್ಟೇ ಇದೆಯಾ ಈಗ ಕಡಿಮೆ ಆಗಿದೆಯಾ? ಈಗ ಕಡಿಮೆ ಆಗಿದೆ ಸರ್, ನಮ್ದು ಹೈನುಗಾರಿಕೆ ಕಮ್ಮಿ ಆಗಿದೆ. ಅವತ್ತಿಂದು 50 liter ತಂದ್ರು ಒಂದು 200-300 rupees ಬರ ಕಾಣಿ ಮಾಡಿ ಸರ್, 5 rupees 4 rupees ಲೀಟರ್. ಇವತ್ತಿಂದು ರೇಟ್ ಬೇರೆ ಐತೆ ಸರ್, ಇವತ್ತಿಂದು 40-50 rupees ಲೀಟರ್. ಇವತ್ತು 10 liter 400 rupees ಬಂತು ಸರ್. ಪ್ರತಿದಿನ ಮೊಸರು ಎಷ್ಟು ಹೋಗ್ತದೆ ನಮ್ಮಲ್ಲಿ? ಈಗ ಉತ್ಪಾದನೆ ಕಮ್ಮಿ ಇರೋದ್ರಿಂದ ಒಂದು ನಾವು ದಿನ ಒಂದು 20-30 liter ಇದ್ರೆ ಖರ್ಚು ಮಾಡ್ತೀವಿ ಮೊಸರು. ಮೊಸರ್ನ ನಮ್ಮಲ್ಲಿ ಅಷ್ಟು ಬರಲ್ಲ, ಈಗ ಒಂದು 5 liter ಆಗುತ್ತೆ. 5 liter ಮೊಸರು ಮಾರಾಟ ಮಾಡ್ತೀರಿ? ಒಂದ್ 30-40 liter ಹಾಲು ಹೋಗ್ತದೆ? ಇಲ್ಲ ಅಷ್ಟು ಹೋಗಲ್ಲ ಸರ್, ಒಂದ್ 5 liter ಹಾಲು, ಒಂದ್ 5 liter ಮೊಸರು. ಈ ಹಂತಕ್ಕೆ ಬಂದಿದೆ ಈಗ ಸದ್ಯಕ್ಕೆ. ವಾರಕ್ಕ ಒಂದ್ ಟೈಮ್ ಬೆಣ್ಣೆ ಮಾರ್ತೀವಿ. ಬೆಣ್ಣೆ ಎಷ್ಟು ಉತ್ಪನ್ನ ಆಗುತ್ತೆ ನಿಮ್ಮಲ್ಲಿ? ಒಂದು ಹಾಕಳ ಮತ್ತು ಒಂದ್ ಎಮ್ಮೆ ಹಾಲು ಕರೆಯೋದ್ರಿಂದ ಒಂದು 2.5-3 kg ಆಗುತ್ತೆ. ಸರಾಸರಿ ಹೈನುಗಾರಿಕೆಯಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಪ್ರತಿ ತಿಂಗಳು? ಒಂದು ಆಕಳ ಮತ್ತು ನಮ್ದು ಒಂದ್ ಎಮ್ಮೆ ಇವೆರಡು ಇರೋದ್ರಿಂದ ಅವು ಎರಡು ಕರ ಹಾಕಿದ್ರೆ ಪ್ರತಿ ತಿಂಗಳು ಆಕಳಕ್ಕ ಮತ್ತು ಎಮ್ಮಿಗೆ ಖರ್ಚು ಮಾಡಂತ ಬಿಟ್ಕೊಂಡು ನಮಗೊಂದ್ 20,000 ಉಳಿತೈತಿ ಪ್ರತಿ ತಿಂಗಳು. ಹಳ್ಳಿ ವಾತಾವರಣ ಬಹಳ ಚೆನ್ನಾಗಿ ಸರ್, ಬೆಸ್ಟ್, ಬಹಳ ಚೆನ್ನಾಗಿ. ನಾವು ವ್ಯವಸಾಯ ಮಾಡ್ತೀವಿ, ಅಲ್ಪ ಸ್ವಲ್ಪ ಭೂಮಿ ಇಟ್ಕೊಂಡ್ರೆ ಹೈನುಗಾರಿಕೆ ಇರ್ಲೇಬೇಕು. ಅದ್ರ ಜೊತೆಗೆ ಅದಿದ್ರೆ ಆ ವ್ಯವಸಾಯದ ಖರ್ಚನ್ನ ತಗೊಂಡು ಹೋಗ್ತಾ ಇರ್ತದೆ. ಈ ಕೃಷಿಗೆ ನಿಮ್ಗೆ ದನಕರುಗಳು ಬಹಳ ಮುಖ್ಯ, ಅದ್ರಲ್ಲಿ ನಿಮಗೆ ಎಮ್ಮೆಗಳು ಹಸುಗಳು ಇದಾವೆ. ಎತ್ತುಗಳನ್ನ ಕಟ್ಕೊಂಡಿದ್ದೀರಾ? ಎತ್ತು ಇಲ್ಲಿ ಸರ್ ಕಟ್ಕೊಂಡಿಲ್ಲ. ಈಗ ಯಂತ್ರಗಳ ಜಾಸ್ತಿನಾ? ಈಗ ಇಲ್ಲಿ ಮೊದಲೆಲ್ಲ ಎತ್ತುಗಳಿಂದ ಮಾಡಿಸ್ತೀವಿ ಸರ್, ಈಗ ಬರ್ತಾ ಬರ್ತಾ ಎಲ್ಲ ಯಂತ್ರಗಳು ಟ್ಯಾಕ್ಟರ್ಗಳು ಎತ್ತಿನ ಕೆಲಸನೇ ಹೋಗ್ಬಿಡುತ್ತೆ ಸರ್ ಈಗ. ಹಂಗಾಗಿ ಇದೇ ಮಾಡಿ. ನಿಮಗೆ ಟ್ರ್ಯಾಕ್ಟರ್ಗಳಿದಾವ? ಇಲ್ಲ ಸರ್, ನಾವು ಬಾಡಿಗೆ ಬಾಡಿಗೆ ತರ್ತೀವಿ. ಹೇಗೆ ಅದು ಬಾಡಿಗೆ? ಇಲ್ಲಿ ಕಾಸ್ಟ್ಲಿ ಆಗಿದೆ ಸರ್, ಈಗೆಲ್ಲ ಡೀಸೆಲ್ ದುಬಾರಿ ಆಗೈತೆ ಅಂತ ಹೇಳಿ ಅವರು ಒಂದು ಗಂಟೆಗೆ 1,000-1,200. ಮಕ್ಕಳು ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ? ಇಬ್ರು ಮಕ್ಕಳಿದ್ದಾರೆ ಸರ್, ಒಬ್ಬತ್ತ ಡಿಗ್ರಿ ಓದಿ ಬಿಟ್ಟಿದ್ದಾನೆ, ಇನ್ನೊಬ್ಬತ್ತ ಡಿಗ್ರಿ ಓದ್ತಾ ಇದ್ದಾನೆ. ಅವರ ಪಾಲ್ಗೊಳ್ಳುವಿಕೆ ಹೇಗಿದೆ ಕೃಷಿಯಲ್ಲಿ? ಚೆನ್ನಾಗಿದೆ, ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾರೆ? ಬಹಳ ಇಂಟ್ರೆಸ್ಟ್ ಅಂತ ಕೆಲಸ ಮಾಡ್ತಾರೆ. ಅಲ್ಲಿ ಕೆಲಸ ಏನೇ ಬರಲಿ, ಸಣ್ಣ ಕೆಲಸ ಆಗಿರ್ಲಿ, ಒಂದು ಕಳೆ ತೆಗೆಯೋದಾಗಿರ್ಲಿ, ಒಂದು ಅದಕ್ಕೆ ಈ ರಸಗೊಬ್ಬರ ಹಾಕೋದಾಗ್ಲಿ, ಆಮೇಲೆ ಈ ಔಷಧಿ ಸಿಂಪಡಣೆ ಮಾಡೋದಾಗ್ಲಿ, ನಾವು ಯಾವ್ದನ್ನು ಲೇಬರ್ ಸ್ವಲ್ಪ ಭೂಮಿ ಇರೋದ್ರಿಂದ ಲೇಬರ್ ಕಮ್ಮಿ, ನಾವೇ ನಮ್ಮ ಮಕ್ಕಳು ಕರ್ಕೊಂಡು ಶಾಲೆ ರಜೆ ದಿವಸ ಅವ್ರನ್ನ ಹೊಲ್ದಾಗ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ. ಕೃಷಿ ಮತ್ತು ಕೃಷಿ ಅವಲಂಬಿತ ಯಾವುದೇ ಚಟುವಟಿಕೆಗಳು ಕೆಲಸಗಳಿರಲಿ, ಹೊಸ ಜನರೇಷನ್ ಅಂದ್ರೆ ಈಗ ನಮ್ಮ ಮಕ್ಕಳು ಯುವಕರು ಹೊಂದ್ಕೊಳ್ತಿದಾರ? ಹೇಗೆ ಹೊಂದ್ಕೊಳ್ಳೋದು ಕಷ್ಟ ಸರ್, ನಮ್ಮ ಮಕ್ಕಳು ಹೊಂದ್ಕೊಳ್ತಾರೆ. ನಿಮ್ಮ ಗ್ರಾಮ ಮತ್ತು ನೀವು ಕಂಡಂತೆ ನಿಮ್ಮ ಸುತ್ತಮುತ್ತಲಿನ ಸಮಾಜದ ಒಳಗಡೆಗೆ ಕೃಷಿಗೆ ಹೊಸ ತಲೆಮಾರಿನ ಯುವಕರು ಪಾಲ್ಗೊಳ್ಳುವಿಕೆ ಎಷ್ಟು ಪ್ರಮಾಣದಲ್ಲಿದೆ? ಅದು ಹಿನ್ನಡೆ ಆಗಿದೆಯಾ ಅಥವಾ ಚೆನ್ನಾಗಿ ಸಾಕ್ತಾ ಇದೆಯಾ, ಹೇಗೆ? ಈಗಿನ ಜನರೇಷನ್ ಹುಡುಗರು ಸ್ವಲ್ಪ ಹಿನ್ನಡೆ ಆಗಿದೆ ಸರ್, ಈಗ ಕೃಷಿ ಕೆಲಸ ಮಾಡಕ್ ಯಾರು ಜನಗಳು ಬರ್ತಾ ಇಲ್ಲ. ಈಗ ನಮ್ಮ ಅಕ್ಕಪಕ್ಕದಾಗಿರೋ ನಮ್ಮ ಸಂಬಂಧಿಕರು ಅವರು ಇವರು ತಂದೆ ತಾಯಿ ಮಾಡ್ತಿದ್ರು, ಮಕ್ಕಳು ಮಾಡಲ್ಲ. ಆದ್ರೆ ಯಾರೋ ಒಬ್ರು ಸರ್, ಹತ್ತಕ್ಕೊಬ್ರು ನಮ್ಮ ಅಪ್ಪಾಜಿಯವರು ಮಾಡ್ತಿದ್ರು, ನಾವು ಮಾಡ್ಬೇಕು ಅಂತಾರ ಸರ್. ಕೃಷಿ ಬಗ್ಗೆ ಬಹಳ ಖುಷಿ ಪಟ್ಟು ಮಾಡೋಂತ ವಿದ್ಯಾವಂತ ಹುಡ್ರು ಅದಾರ. ಕೃಷಿ ಅಂದ್ರೆ ಅಲರ್ಜಿ ಮಾಡ್ಕೊಳ್ಳೋದು. ಬಟ್ ಒಂದು ಗ್ರಾಮೀಣ ಬದುಕಿಗೆ ಇದು ಅನಿವಾರ್ಯ ಅಲ್ವಾ? ಇರ್ಲೇಬೇಕು ಸರ್, ನಾವು ಕೃಷಿಯಲ್ಲಿ ಎಷ್ಟು ಒತ್ತು ಕೊಡ್ತೀವ ಅಷ್ಟು ನಮಗೆ ಚೆನ್ನಾಗುತ್ತೆ ಸರ್. ಮಾಪು ಸಬ್ರೆ, ಈಗ ನೀವು ಒಂದು ಬಡತನದ ಕುಟುಂಬದಿಂದ ಬಂದಂತವರು, ಕೂಲಿ ಕಾರ್ಮಿಕರಾಗಿ ನಿಮ್ಮ ತಂದೆಯವರು ಕೆಲಸ ಮಾಡಿಕೊಂಡು ನೀವು ಕಷ್ಟ ಕಾಲದಿಂದನೇ ಬೆಳ್ಕೊಂಡು ಬಂದಿದ್ದೀರಿ. ಇವತ್ತು ಕೃಷಿಯನ್ನೇ ನಿಮ್ಮ ಜೀವನಕ್ಕೆ ಆಧಾರವಾಗಿ ಇಟ್ಕೊಂಡಿದ್ದೀರಿ. ಒಂದು ಕುಟುಂಬ ಒಂದು 2 acres ಭೂಮಿಯನ್ನು ಇಟ್ಕೊಂಡು ಒಂದು ಒಂದು ಸಂತೃಪ್ತ ಜೀವನ ನಡೆಸ್ಬೋದು ಅಂತ ನಿಮ್ಗೆ ಅನುಭವ ಬಂದಿದೆಯಾ? ಬಂದಿದೆ ಸರ್. ಆರ್ಥಿಕವಾಗಿ ಯಾವುದೇ ತೊಂದರೆಗಳಾಗಲಾರ್ದ ಮಾಡ್ಬೋದು ಸರ್, ಮಾಡ್ಬೋದು. ಆದ್ರೆ ಅದರ ಭೂಮಿ ಬಗ್ಗೆ ನಾವು ಬೇಜಾರು ಮಾಡ್ಕೋಬಾರ್ದು ಸರ್. ಭೂಮಿ ಯಾವಾಗ ಹೋಗಿ ನಾವು ಬೀಜ ಹಾಕಿದ್ವಿ, ಯಾವಾಗ ಹೋಗಿ ನಾವು ನೀರು ಬಿಟ್ಟಿವಿ ಅಂದ್ರೆ ಅದು ನಮ್ಮನ್ನ ಕೈ ಹಿಡಿಯಲ್ಲ ಸರ್. ಅದಕ್ಕೆ ತಕ್ಕನಾಗಿ ನಾವು ಮಾಡಿದ್ರೆ 100% ಸ್ವಲ್ಪ ರಿಲೀಫ್ ಸಿಗ್ತದೆ ಸರ್. ಭತ್ತ ಬೆಳೆಯೋಕೆ ನೀರಿನ ಗದ್ದೆಗಳೇ ಆಗ್ಬೇಕಿಲ್ಲ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ಒಣ ಬೇಸಾಯ ಕ್ರಮದಲ್ಲೂ ಸಹಿತ ಕೂರ್ಗಿ ಭತ್ತದ ಕ್ರಮಗಳು ಇದಾವೆ, ಅಂಥದ್ದು ನಿಮ್ಮ ಭಾಗದಲ್ಲಿ ಇದೆಯಾ? ನೀವು ಆ ಥರದ ಏನಾದ್ರು ಪ್ರಯೋಗ ಮಾಡಿದ್ರ ಸರ್? ಇಲ್ಲಿ ಮಾಡಿಲ್ಲ ಸರ್, ಆತರ ಇಲ್ಲಿ ನಮ್ಮ ಭಾಗದಾಗ ಯಾರು ಮಾಡಿಲ್ಲ. ನಾವೇ ನೆಕ್ಸ್ಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಗೊತ್ತಿದೆಯಾ ನಿಮ್ಗೆ ಆ ಬಗ್ಗೆ ತಿಳ್ಕೊಂಡಿದ್ರ? ಇಲ್ಲ, ಬೇರೆ ಕಡೆ ಹೋಗಿ ನಾನು ನೋಡಿ ಬಂದಿದ್ದೀನಿ ಸರ್.

ಗುಲಾಬ